ಕಿರಡೆ ತಾಯಿ ಬಾವಾ, ಕಿರಡೆ ತಾಯಿ ಬಾವಾ, ಸ್ಥಿರವಾಗಿ ಕಿರಡಿಯಲ್ಲಿ ನೀ ನೆಲೆಸಿರುವೆ, ನಿರುತವು ನಿನ್ನ ಸೇವೆ ಮಾಡುವೆನಯ್ಯ. ಸರ್ವರು ಆನಂದದಿ ಪಾಡಿ ಭೋಗಿಸುತ್ತಲೇ ಬದನೆಯ ಮಾಡುತ್ತ ಬೇಡುತ್ತಲಿರುವರು. ಶಿರಡಿ ತಾಯಿ ಬಾಬಾ, ಶಿರಡಿ ತಾಯಿ ಬಾಬಾ, ಅಭಯಗಸ್ತವ ತೋರಿ ನೀ ನಿಂತಿರುವೆ, ಹರುಷದಲ್ಲಿ ನಿನಗೆ ಆರುತಿ ಮಾಡುತ್ತಲಿ. ಅಭಯಸ್ತವ ತೋರಿ ನೀ ನಿಂತಿರುವೆ, ಹರುಷದಲ್ಲಿ ನಿನಗೆ ಆರುತಿ ಮಾಡುತ್ತಲಿ. ಆಧರಿಸಿ ನಿನ್ನನು ಭಕ್ತಿಯಲ್ಲಿ ಬೇಡುವರು, ಅಭಯಸ್ತದಿ ವರವ ನೀ ನೀಡೋ ಬಾಬ. ಆಧರಿಸಿ ನಿನ್ನನು ಭಕ್ತಿಯಲ್ಲಿ ಬೇಡುವರು, ಅಭಯಸ್ತದಿ ವರವ ನೀ ನೀಡೋ ಬಾಬ. ಶಿರಡಿ ತಾಯಿ ಬಾಬಾ, ಶಿರಡಿ ತಾಯಿ ಬಾಬಾ, ದತ್ತಾತ್ರೇಯ ರೂಪವ ನೀ ತೋರುತ್ತಿರುವೆ, ವಿಭೂತಿ ಮಹಿಮೆಯ ನೀ ನೀಡುತ್ತಿರುವೆ. ದತ್ತಾತ್ರೇಯ ರೂಪವ ನೀ ತೋರುತ್ತಿರುವೆ, ವಿಭೂತಿ ಮಹಿಮೆಯ ನೀ ನೀಡುತ್ತಿರುವೆ. ವಿಭೂತಿ ಧರಿಸಿದ ವರ ವಿಜ್ಞಾನ ಮಾಡುವೆ, ನಿನ್ನ ಪವಾಡವು ಕುಕ್ಕೆ ಸ್ವಾಮಿಯಲ್ಲಿ ತೋರಿದೆ ಬಾಬಾ. ವಿಭೂತಿ ಧರಿಸಿದ ವರ ವಿಜ್ಞಾನ ಮಾಡುವೆ, ನಿನ್ನ ಪವಾಡವು ಕುಕ್ಕೆ ಸ್ವಾಮಿಯಲ್ಲಿ ತೋರಿದೆ ಬಾಬಾ. ಶಿರಡಿ ತಾಯಿ ಬಾಬಾ, ಶಿರಡಿ ತಾಯಿ ಬಾಬಾ.